ಖಂಡಿತವಾಗ್ಲಿ. ಈ ಕಡಿಮೆ ಪೋಷಣೆ ಯಾವ ರೀತಿ ಒಂಥರ ಸರ್ಕಲ್ ಇದ್ದ ಹಾಗೆ ಅಥವಾ ವೃತ್ತ ಅಂತ ಹೇಳಿದ್ರೆ ತಪ್ಪಾಗುದು, ವಿಷವರ್ತುಲ ಅಂತ. ವಿಷವರ್ತು ಯಾವಾಗ ಒಂದು ಮನುಷ್ಯ ಅಥವಾ ಒಂದು ಮಗು ಕಡಿಮೆ ಪೋಷಕಾಂಶಗಳನ್ನ ಸೇವನೆ ಮಾಡುತ್ತೆ ದೈಹಿಕವಾಗಿ ಅದು ಬಹಳ ಕೃಶವಾಗುತ್ತೆ. ಹಾಗಾಗ ಏನಾಗುತ್ತೆ, ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅವುಗಳಿಗೆ ಈ ಕ್ರಿಮಿ ಕೀಟಗಳು ಅಥವಾ ಬ್ಯಾಕ್ಟೀರಿಯಾ ಅಥವಾ ಸೋಂಕು ರೋಗಗಳು ಹೆಚ್ಚಾಗಿ ತಗಲಿ ಅವರಿಗೆ ಮತ್ತೆ ಕಾಯಿಲೆ ಬರುವಂತ ಸಂಭವ ಇರುತ್ತೆ. ಈ ಕಾಯಿಲೆ ಬಂದಾಗ ಏನಾಗುತ್ತೆ, ಊಟ ಮಾಡೋ ಪ್ರಮಾಣ ಮತ್ತಷ್ಟು ಕಡಿಮೆ ಆಗುತ್ತೆ. ಮತ್ತಷ್ಟು ಕಡಿಮೆ ಆದಾಗ ನ್ಯೂನ ಪೋಷಣೆ ಆಗುತ್ತೆ. ನ್ಯೂನ ಪೋಷಣೆ ಆದಾಗ ಮತ್ತೆ ರೋಗ ನಿರೋಧಕ ಶಕ್ತಿ. ಹೀಗಾಗಿ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು ಹಾಕ್ತಾ ಹೋಗಿ ಬೆಳೆಯುವ ಹಂತದಲ್ಲಿ ಅವರ ಮಕ್ಕಳ ಬೆಳವಣಿಗೆ ಕುಂಠಿತ, ಬೌದ್ಧಿಕ ಬೆಳವಣಿಗೆ ಮತ್ತೆ ದೈಹಿಕ ಬೆಳವಣಿಗೆ ಎರಡೂ ಕೂಡ ಕುಂಠಿತ. ನೀವು ಆಗ್ಲೇ ಹೇಳದಂಗೆ ಬೆಳವಣಿಗೆ ಕುಂಠಿತವಾದಾಗ ಅವರಿಗೆ ಸಾಮಾಜಿಕವಾಗ್ಲೂ ಕೂಡ ಎಲ್ಲನೂ ಎದುರಿಸುವಂತ ಒಂದು ದೃಢ ಶಕ್ತಿ ಏನಿದೆ ಅದು ಕೂಡ ತಾನಾಗಿ ತಾನ ಕುಂಠಿತವಾಗುತ್ತೆ, ಅದಕ್ಕೂ ಕೂಡ ಕುಂದು ಬರುತ್ತೆ ಅಂತ. ಹೌದು, ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ ನಾವು ಕಾಣುವಂತ ಈ ನ್ಯೂನ ಪೋಷಣೆಗಳು ಯಾವ್ಯಾವು ಅಂತ. ಪ್ರಮುಖವಾಗಿ ಆಗ್ಲೇ ಹೇಳ್ದಂಗೆ ಮಕ್ಕಳಲ್ಲಿ ನಾವು ಕಡಿಮೆ ಪೋಷಣೆಯ ನ್ಯೂನ ಪೋಷಣೆಯನ್ನು ಕಾಣ್ತೀವಿ. ಅದರಲ್ಲಿ ಮರಾಸ್ಮಸ್ ಅಂತ ಹೇಳ್ತೀವಿ. ಈ ಮರಾಸ್ಮಸ್ ಅಂದ್ರೆ ಏನಂತಂದ್ರೆ ಮಕ್ಕಳು ತಿನ್ನುವಂತ ಆಹಾರದಲ್ಲಿ ಶಕ್ತಿಯ ಕೊರತೆ. ನಾವು ಮಾಡುವಂತ ಪ್ರತಿಯೊಂದು ಕೆಲಸ ದೈಹಿಕವಾಗಿ ಮಾಡ್ತಿರ್ತೀವಿ, ಮಾನಸಿಕವಾಗಿ ಮಾಡ್ತಾ ಇರ್ಬೋದು, ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೃದಯ ಬಡಿತ ಆಗಿರ್ಬಹುದು, ರಕ್ತ ಚಲನೆ, ಪ್ರತಿಯೊಂದು ಚಟುವಟಿಕೆಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿ ನಮಗೆ ನಾವು ತಿನ್ನುವಂತ ಆಹಾರದಿಂದ ಲಭ್ಯ ಆಗುತ್ತೆ. ಯಾವಾಗ ಮಕ್ಕಳಲ್ಲಿ ಈ ಒಂದು ಶಕ್ತಿಯ ಕೊರತೆ ಉಂಟಾಗುತ್ತೆ ಆಗ ಅವರಿಗೆ ಮರಾಸ್ಮಸ್ ಅಂತ ಒಂದು ಲಕ್ಷಣ ಉಂಟಾಗುತ್ತೆ. ಸಾಮಾನ್ಯವಾಗಿ 6 ತಿಂಗಳಿಂದ 2 ವರ್ಷ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಇಂತಹ ಮಕ್ಕಳು ಬರೀ ಮೂಳೆ ಚರ್ಮದ ದೇಹ, ಎದೆ ಮೂಳೆಗಳು ಎತ್ತಿ ಕಾಣುವಂತಿರುತ್ತದೆ. ಇದು ಮಕ್ಕಳ ಮೆದುಳಿನ ಬೆಳವಣಿಗೆ ಹಾನಿ ಉಂಟು ಮಾಡುತ್ತದೆ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಯಾವುದ್ರಲ್ಲೂ ಆಸಕ್ತಿನೇ ಇರೋದಿಲ್ಲ. ಆ ಒಂದು ಚಟುವಟಿಕೆ ಏನ್ ಇರಬೇಕು ಆ 2 ವರ್ಷದ ಮಗುಗೆ ಆ ಒಂದು ಶಕ್ತಿ ಇರಲ್ಲ. ಇಂತಹ ಮಕ್ಕಳು ದೊಡ್ಡವರಾದ ನಂತರ ಕೂಡ ಅವರ ದೈಹಿಕ ಬೆಳವಣಿಗೆ ಕಡಿಮೆ ಇರುತ್ತೆ ಮತ್ತು ಮಾನಸಿಕ ಬೆಳವಣಿಗೆ ಕಡಿಮೆ ಇದ್ದು ಆ ಸಮವಯಸ್ಕರ ಜೊತೆ ಅವರು ಬೆರೀಲಿಕ್ಕೆ ಕಷ್ಟ ಅಡ್ಡಿಯಾಗುತ್ತೆ. ಇನ್ನು ನ್ಯೂನ ಪೋಷಣೆ ಸಣ್ಣ ಹೆಣ್ಮಕ್ಳಲ್ಲಿದ್ರೆ ಒಂದು ಹಂತದಲ್ಲಿ ಮುಂದೆ ಅವರು ಬೆಳೆದು ದೊಡ್ಡವರಾದ್ರೂ ಕೂಡ ಗರ್ಭವತಿಯರಾಗುವಂತ ಒಂದು ಸಮಯ ಬಂದಾಗ ಗರ್ಭ ಧರಿಸದೇ ಇರುವಂತದ್ದು ಅಥವಾ ಗರ್ಭ ಧರಿಸಿದ್ರು ಕೂಡ ಹೆರಿಗೆ ಸಮಯದಲ್ಲಿ ತೊಂದರೆ ಆಗುವಂತದ್ದು ಅಥವಾ ಅವ್ರು ಹುಟ್ಟುವಂತ ಮಕ್ಕಳು ಏನಿರುತ್ತೆ ಕಡಿಮೆ ತೂಕ ಹೊಂದಿರುವಂತದ್ದು, ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ದೈಹಿಕವಾಗಿ ಬೆಳೆದಿರ್ತೀವಿ ನಮ್ಮ ತಿನ್ನುವಂತ ಆಹಾರದ ಮೇಲೆ ಮುಂದೆ ಕೂಡ ನಮ್ಮ ದೇಹ ಅದೇ ರೀತಿ ಪ್ರತಿಕ್ರಿಯಿಸುತ್ತೆ. ವಯಸ್ಕರಿಗೂ ಕೂಡ ಈ ಶಕ್ತಿ ಅಂಶ ಬಹಳ ಅವಶ್ಯಕ ಅಲ್ವೇ? ಖಂಡಿತವಾಗಿಯೂ. ಅದು ನಾನು ಆಗ್ಲೇ ಹೇಳಿದಂಗೆ ಮಕ್ಕಳ ಜಾಸ್ತಿ ಕಾಣ್ತಾ ಇದೆ ಹೊರತು ದೊಡ್ಡವರಲ್ಲಿ ಬರಲ್ಲ ಅಂತಲ್ಲ, ದೊಡ್ಡವರಲ್ಲೂ ಕೂಡ ಇರುತ್ತೆ. ನಾವು ಸೇವನೆ ಮಾಡುವಂತ ಆಹಾರದಲ್ಲಿ ಈ ಒಂದು ಶಕ್ತಿಯ ಕೊರತೆ ಇದ್ರೆ ಅವರಲ್ಲೂ ಕೂಡ ಇರುತ್ತೆ. ಇದು ಮುಖ್ಯವಾಗಿ ಮೆರಾಸ್ಮಸ್ ಬಗ್ಗೆ ಆಯ್ತು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಲಕ್ಷಣ? ಎರಡನೇ ಪ್ರಮುಖವಾದಂತ ನ್ಯೂನ ಪೋಷಣೆ ಅಂದ್ರೆ ಕ್ವಾಶಕರ್ ಅಂತ ಹೇಳ್ತಾರೆ. ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುಗೆ ಬರುವಂತ ಕಾಯಿಲೆ ಅಂತ ಹೇಳ್ತಾರೆ. ಓ, ಅಂದ್ರೆ ಆ ಮೊದಲನೇ ಮಗುವಿನ ಕಡೆಗೆ ಗಮನ ಕಡಿಮೆ ಆಗುತ್ತೆ ಅಂತ. ಏನಾಗುತ್ತೆ, ತಾಯಿ ತನ್ನ ಮೊದಲನೇ ಮಗುವಿಗೆ ಮೊಲೆ ಹಾಲು ಕೊಡುತ್ತಿರುವ ಸಮಯದಲ್ಲಿ ತಿರ್ಗಾ ಏನಾದ್ರೂ ಮಗು ಆದ್ರೆ ಅವಳು ಮೊದಲ ಮಗುವಿಗೆ ಶಕ್ತಿಯುತ ಆಹಾರ ಕೊಟ್ಟರು ಕೂಡ ಸಸಾರಜನಕ ಬಹಳ ಕಡಿಮೆ ಇರುತ್ತೆ. ತಾಯಿ ಹಾಲು ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಆಹಾರ. ಮೊದಲ ಒಂದು 6 ತಿಂಗಳು, ನಂತರ ಕೂಡ ಬೇರೆ ಪೂರಕ ಆಹಾರ ಜೊತೆ ತಾಯಿ ಹಾಲನ್ನ ಕೊಡ್ತಾ ಒಳ್ಳೇದು. ಈಗೇನಾಗತ್ತೆ, ಮಗುಗೆ ಈ ಹಾಲನ್ನು ಬಿಡಿಸಿದಾಗ ಸಾಮಾನ್ಯವಾಗಿ ಜನರಲ್ಲೂ ತಪ್ಪು ಮಾಡುವಂಥದ್ದು ಏನಂದ್ರೆ ಈ ಸಸಾರಜನಕ ಜಾಸ್ತಿ ಸೇರಿಸದೆ ಬರೀ ಈ ಶಕ್ತಿಯುತವಾದಂತಹ ಆಹಾರಗಳನ್ನ ಜಾಸ್ತಿ ಕೊಡ್ತಾ ಬರುತ್ತೆ. ಅಂಬ್ಲಿ ಕೊಡೋದು, ಗಂಜಿ ಕೊಡೋದು, ಆ ಥರದೇ ಮಾಡ್ತಾರೆ. ರಾಗಿ ಸರಿ ಕೊಡೋದು, ರಾಗಿ ಸರ್. ಹಾಗಾಗಿ ಏನಾಗುತ್ತೆ, ಈ ಒಂದು ಸಸಾರಜನಕದ ಕೊರತೆ ಉಂಟಾಗಿ ಅಂಥ ಮಕ್ಕಳಲ್ಲಿ ಕ್ವಾಶಕರ್ನ ನಾವು ಕಾಣ್ತೇವೆ. ಏನು ಲಕ್ಷಣಗಳು ಈ ಕ್ವಾಶಕರ್ ಲಕ್ಷಣಗಳು ಅಂತೀರಿ? ಈ ಮಕ್ಕಳುಗಳ ಕ್ವಾಶಕರ್ನಲ್ಲಿದ್ದಾಗ ಅವರಿಗೆ ಆಗ್ಲೇ ಹೇಳ್ದಂಗೆ ಈ ಮರಾಸ್ಮರಸಲ್ಲಿ ಮೂಳೆ ಇದೆಲ್ಲ ಜಾಸ್ತಿ ಇದೆ. ಈ ಮಕ್ಕಳಲ್ಲೂ ಕೂಡ ಒಂಥರ ಅಳೋದು, ಶಕ್ತಿ ಇಲ್ಲ, ಯಾವುದನ್ನೇ ಆದ್ರೂ ಕೂಡ ಹೆದರಿಸುವಂತ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಕ್ವಾಶಕರ್ ಕೂಡ ಮರಾಸ್ಮಸ್ ಅಷ್ಟೇ ತೊಂದರೆಯನ್ನು ಉಂಟು ಮಾಡುವಂತ, ಇದೆರಡೂ ಇರುವಂತ ಒಂದು ಸಂಭವನು ಕೂಡ ಇರುತ್ತೆ. ಅದಕ್ಕೆ ನಾವು PEM ಅಂತ ಹೇಳ್ತೀವಿ, ಪ್ರೋಟೀನ್ ಎನರ್ಜಿ ಮ್ಯಾನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಒಂದೊಂದ್ಸತಿ ಶಕ್ತಿಯ ಕೊರತೆಯೂ ಇರುತ್ತೆ ಮತ್ತೆ ಸಸಾರಜನಕದ ಕೊರತೆಯೂ ಇರುತ್ತೆ. ಹಾಗಾಗಿ ಎರಡೂ ಕೂಡ ಸೇರ್ಕೊಂಡಾಗ ಮತ್ತಷ್ಟು ಮಕ್ಕಳಲ್ಲಿ ನಾವು ನ್ಯೂನ ಪೋಷಣೆಯನ್ನು ಕಾಣ್ತೇವೆ. ಮತ್ತೆ ಈ ಜೀವಸತ್ವದ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಹೌದು, ಇದರ ಪ್ರಾಮುಖ್ಯತೆ ಏನು ಅಂತೀರಿ? ಮೊದಲನೇದಾಗಿ ಯಾವಾಗ ಕಡಿಮೆ ಪೋಷಣೆ ಆಗುತ್ತೆ ಅಂದ್ರೆ ನಾವು ಊಟ ಮಾಡುವಂತ ಆಹಾರದ ಗುಣಮಟ್ಟ ಕಡಿಮೆ ಇದ್ದಾಗ ಸಹಜವಾಗಿ ಎಲ್ಲಾ ಪೋಷಕಾಂಶಗಳ ಕೊರತೆಯೂ ಬರುತ್ತೆ.

ಸುಣ್ಣದಾಂಶ. ಸುಣ್ಣದಾಂಶ, ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದಾಂಶ ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಬೆಳೆಯುವ ಮಕ್ಕಳಲ್ಲಿ ತಗೊಂಡಾಗ ಆ ಬೆಳೆಯುವ ಮಕ್ಕಳಿಗೆ ಮೂಳೆಗಳ ಬೆಳೆತ ಆಗಸ್ಟ್ ಪ್ರಾರಂಭ ಆಗಿರುತ್ತೆ, ಮತ್ತೆ ಹಲ್ಲುಗಳ ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ಈ ಸುಣ್ಣದ ಅವಶ್ಯಕತೆ ಇರುತ್ತೆ. ಹಾಗೆ ನರಗಳ ಪ್ರಚೋದನೆ, ದೇಹದ ಜಲಾಂಶದ ಸಮತೋಲನೆ, ಮಾಂಸಖಂಡಗಳ ಸಂಕುಚಿತ ಮತ್ತು ವಿಕಸಿತ ಕಾರ್ಯಕ್ರಮಕ್ಕೆ ಇದೆಲ್ಲದಕ್ಕೂ ಕೂಡ ನಮಗೆ ಈ ಸುಣ್ಣದ ಅವಶ್ಯಕತೆ ಇರುತ್ತೆ, ರಂಜಕದ ಅವಶ್ಯಕತೆ ಇರುತ್ತೆ. ಇದೆಲ್ಲನೂ ಕೂಡ ನಾವು ತಿನ್ನುವಂತಹ ಆಹಾರದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕಾಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಈ ಕ್ಯಾಲ್ಸಿಯಂ ಯುಕ್ತವಾದಂತಹ ಹಸುವಿನ ಹಾಲು ಇರ್ಬೋದು ಅಥವಾ ಈ ರಾಗಿ ಸುಣ್ಣದ ಅಂಶ ಹೆಚ್ಚಿರುವಂತಹ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಇನ್ನು ವಯಸ್ಕರಲ್ಲಿ ನೋಡಿದಾಗ ಈ ಮೂಳೆಯ ಸವೆತ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಏನೇ ಹೇಳ್ತಾರೆ, ಈ ಕ್ಯಾಲ್ಸಿಯಂನ ಕೊರತೆಯಿಂದ ನಮಗೇನಾಗುತ್ತೆ ಮೂಳೆಯ ಸವೆತ ಕೂಡ ಉಂಟಾಗಿ ಕಾಲು ನೋವು ಬರೋದು ನೀವು ಕೇಳಿರ್ಬೇಕು. ಸಾಮಾನ್ಯವಾಗಿ ಇವಾಗ 35-40 ವರ್ಷ ದಾಟುತ್ತಿದ್ದಂಗೆ ಮಂಡಿ ನೋವು ಅಂತಾರೆ. ಹಾಗಾಗಿ ಕ್ಯಾಲ್ಸಿಯಂನ ಅಗತ್ಯ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಹಳ ಮುಖ್ಯ. ಈ ಸುಣ್ಣದ ಜೊತೆಗೆ ರಂಜಕದ ಅವಶ್ಯಕತೆ ಇದೆಯೇ ನಮ್ಮ ದೇಹಕ್ಕೆ? ಈ ಸುಣ್ಣ ಮತ್ತು ರಂಜಕ ಎರಡು ಕೂಡ 2:1 ಈ ಪ್ರಮಾಣದಲ್ಲಿ ಎರಡಕ್ಕೂ ಒಂದು ಸಮತೋಲನ ಇರಬೇಕು. ಹಾಗಿದ್ದಾಗಲೇ ಕೂಡ ಅದು ನಮಗೆ ಅನುಕೂಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸತುವಿನ ಒಂದು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ. ಹೌದು, ಸತು ಅಂತಂದ್ರೆ ಸಿಂಕ್ ಅಂತ ಹೇಳಿದ್ರಿ. ಈ ಸತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಪಡೆತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನಗಳನ್ನ ನಗರವಾಸಿಗಳಲ್ಲೇ ಆಗಿರ್ಬೋದು, ಈ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಂದು ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ ಅಂತ ಏನ್ ಹೇಳ್ತಾರೆ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಮಣ್ಣಲ್ಲೂ ಸತುವಿನ ಕೊರತೆ ಕಂಡು ಬರ್ತಾ ಇದೆ. ಹೌದು, ರೀತಿಯಾಗಿ ವರ್ಗಾವಣೆ ಆಗುತ್ತೆ. ನಾವು ತಿನ್ನುವಂತಹ ಆಹಾರ ಈ ಭೂಮಿಯಲ್ಲಿ ಬೆಳೆದಂತದ್ದು, ಭೂಮಿಯಲ್ಲಿ ಸತುವಿನ ಕೊರತೆ ಉಂಟಾದಾಗ ನಾವು ಸೇವಿಸುವಂತಹ ಆಹಾರದಲ್ಲೂ ಕೂಡ ಸತುವಿನ ಒಂದು ಕೊರತೆ ಇರುತ್ತೆ. ಜೊತೆಗೆ ಜನರು ತಿನ್ನುವಂತ ಒಂದು ಪದಾರ್ಥಗಳು ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಸತು ಹೆಚ್ಚಿರುವಂತಹ ಆಹಾರಗಳನ್ನ ಆಗ್ಲಿ ಸೇವನೆ ಮಾಡೋದು ಅಂತದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಮತ್ತೆ ಈ ಸತು ಹೇಳ್ಬೇಕಂತಂದ್ರೆ ಇನ್ಸುಲಿನ್ ಉತ್ಪಾದನೆ ಹಾಗೂ ಪ್ರಚೋದನೆಗೆ ಬಹಳ ಅವಶ್ಯಕ. ಹಾಗಾಗಿ ಸತುವಿನ ಒಂದು ಅವಶ್ಯಕತೆ ಅಲ್ಲಿರುತ್ತೆ. ಮತ್ತೆ ಬೆಳೆಯುವಂತ ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಕೂಡ ಈ ಸತುವಿನ ಅಗತ್ಯ ಬಹಳ ಇದೆ. ಅಂದ್ರೆ ಯಾವ್ಯಾವ ಆಹಾರದ ಮೂಲಗಳಲ್ಲಿ ಈ ಸತು ಲಭ್ಯವಾಗುತ್ತೆ ಅಂತೀರಿ? ಮೊಳಕೆ ಕಾಳುಗಳಲ್ಲಿ ಇದನ್ನ ಜಾಸ್ತಿ ಕಾಣಬಹುದು. ಮತ್ತೆ ಧಾನ್ಯಗಳಲ್ಲಿ, ಕಿರುಧಾನ್ಯಗಳು, ಹೌದು, ಸಜ್ಜೆ, ರಾಗಿ, ಹೌದು, ಹಿಂದೆ ಏನು ನಡೆಸ್ಕೊಂಡ್ ಬರ್ತಿದ್ರು ಆ ಒಂದು ನವಣೆ ಅಂತವುಗಳಲ್ಲಿ ಸತುವಿನ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನ ಈ ನ್ಯೂನ ಪೋಷಣೆಯಲ್ಲಿ ಜೀವಸತ್ವಗಳ ಪಾತ್ರ ಎಷ್ಟು ಮಟ್ಟಿಗೆ ಇದೆ ಅಂತೀರಿ? ಈಗ ಎ ಜೀವಸತ್ವದ ಪಾತ್ರ ಹೇಳಿದೆ ನಿಮ್ಗಾಗ್ಲೇನೆ. ಹಾಗೆ ಬಿ ಗುಂಪಿನ ಜೀವಸತ್ವಗಳು ಅಂತ ಇರುತ್ತೆ, ಅಂದ್ರೆ B1, B2, B3, ಥಯಾಮಿನ್, ನಯಾಸಿನ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಈ ಬಿ ಗುಂಪಿನ ಜೀವಸತ್ವಗಳಂದ್ರೆ ನೀರಿನಲ್ಲಿ ಕರಗುವಂತ ಗುಣ ಹೊಂದಿರುವಂತದ್ದು. ಹಾಗಾಗಿ ಈ ಬಿ ಜೀವಸತ್ವಗಳು ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಜೀರ್ಣಕ್ರಿಯೆಯಲ್ಲಿ ಬಹುಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಮತ್ತೆ ನರಗಳ ಆರೋಗ್ಯ ಕಾಪಾಡಲಿಕ್ಕೂ ಕೂಡ ಈ ಬಿ ಜೀವಸತ್ವಗಳ ಒಂದು ಪಾತ್ರ ಇರುತ್ತೆ. ಹಾಗಾಗಿ ನಮ್ಮ ದಿನನಿತ್ಯ ಆಹಾರದಲ್ಲಿ ಈ ಬಿ ಗುಂಪಿನ ಜೀವಸತ್ವಗಳು ಯಥೇಚ್ಛವಾಗಿ ನಾವು ಬಳಕೆ ಮಾಡಬೇಕಾಗುತ್ತೆ. ಬರೀ ಶಕ್ತಿಯುತವಾದಂತ ಆಹಾರನ ತಿನ್ನೋದಷ್ಟೇ ಅಲ್ಲ, ಆ ಶಕ್ತಿಯುತವಾದ ಆಹಾರದ ಜೊತೆಗೆ ಈ ಬಿ ಗುಂಪಿನ ಜೀವಸತ್ವಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇದ್ರೆ, ಯಾಕಂದ್ರೆ ಅವು ಕಿಣ್ವವಾಗಿ ಎನ್ಝೈಮ್ ಅಂತ ಏನ್ ಹೇಳ್ತಾರೆ ಆ ರೀತಿಯಾಗಿ ಅವು ನಮ್ಮ ಪಚನ ಕ್ರಿಯೆಯಲ್ಲಿ ಅಥವಾ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ಹಾಗಾಗಿ ಬರೀ ಶಕ್ತಿಯುತ ಆಹಾರ ಸೇವಿಸಿದ್ರ ಸಾಲದು, ಅದರ ಜೊತೆಗೆ ನಾವು ಬಿ ಗುಂಪಿನ ಜೀವಸತ್ವಗಳು ಸೇವನೆ ಮಾಡಬೇಕಾಗುತ್ತೆ. ಈ ಬಿ ಗುಂಪಿನ ಜೀವಸತ್ವಗಳು ಯಾವ್ದ್ರಲ್ಲಿ ಪ್ರಮುಖವಾಗಿರುತ್ತೆ ಅಂತಂದ್ರೆ ಧಾನ್ಯಗಳಲ್ಲಿ, ಮತ್ತೆ ರೈಬೋಫ್ಲೇವಿನ್ ತಗೊಂಡ್ರೆ ಹಾಲಿನಲ್ಲಿ ಜಾಸ್ತಿ ಇರುತ್ತೆ, ನಯಾಸಿನ್ಗಳು ತಗೊಂಡ್ರೆ ಈ ಎಣ್ಣೆ ಬೀಜಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಆಹಾರ ಏನ್ ಸೇವನೆ ಮಾಡ್ತೀವಿ ಅದ್ರೆಲ್ಲದ್ರಲ್ಲೂ ಕೂಡ ಜೀವಸತ್ವಗಳು ಮತ್ತೆ ಶಕ್ತಿಯುತ ಎಲ್ಲ ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕಂದ್ರೆ ಸಮತೋಲಿತವಾದಂತಹ ಆಹಾರನ ನಾವು ಸೇವನೆ ಮಾಡಬೇಕಾಗುತ್ತೆ. ಮತ್ತೆ ಫೋಲಿಕ್ ಆಮ್ಲ ಅಂತ ಕೇಳ್ತೀವಲ್ಲ, ಇದರ ಮಹತ್ವ ಏನು? ಫೋಲಿಕ್ ಆಮ್ಲ ಮತ್ತೆ B12, ಪಿರಿಡಾಕ್ಸಿನ್, ಪ್ಯಾಂಥೋಥನಿಕ್ ಆಸಿಡ್ ಅಂತ ಕೆಲವೊಂದು ಜೀವಸತ್ವಗಳು ಇರುತ್ತೆ. ಪ್ರಮುಖವಾದಂತಹ ಇವುಗಳ ಪಾತ್ರ ಏನಪ್ಪ ಅಂತಂದ್ರೆ ರಕ್ತ ಕಣಗಳ ಉತ್ಪಾದನೆ ಮತ್ತು ಅವುಗಳ ಬಲಿಯುವುದಕ್ಕೆ ಸಹಕಾರಿಯಾಗಿರುತ್ತೆ. ಮೆಚುರೇಷನ್ ಅಂತ ರಕ್ತಹೀನತೆ ಇರುವಂತವರಿಗೆ ಈ ಮಾತ್ರೆಗಳನ್ನು, ಹೌದು, ಹಾಗಾಗಿ ಗರ್ಭಿಣಿಯರಿಗೆ ಮತ್ತು ವಯಸ್ಕ ಹೆಣ್ಮಕ್ಕಳಿಗೆ ಮತ್ತು ಆಲಿಣಿಸುವಂತಹ ತಾಯಂದರಿಗೆ ಅಂಗನವಾಡಿಗಳಲ್ಲಿ ಕಬ್ಬಿಣದ ಮಾತ್ರೆಗಳ ಜೊತೆಗೆ ಈ ಫೋಲಿಕ್ ಆಸಿಡ್ ಇರತಕ್ಕಂತ ಮಾತ್ರೆಗಳನ್ನ ಕೊಡ್ತಾರೆ, ಅದನ್ನ ಜನಗಳು ಉಪಯೋಗ ಪಡ್ಕೊಳ್ಬೇಕು. ಇನ್ನು ವಿಟಮಿನ್ ಸಿ ಮಹತ್ವ ಏನು ಅಂತೀರಿ ಈ ಒಂದು ಪೋಷಣೆಯಲ್ಲಿ? ವಿಟಮಿನ್ ಸಿ ಬಹಳ ಮುಖ್ಯವಾದಂಥದ್ದು. ಈ ರೋಗ ನಿರೋಧಕ ಶಕ್ತಿಯನ್ನು ಬರಬೇಕಂತಂದ್ರೆ ಈ ವಿಟಮಿನ್ ಸಿ ಕೂಡ ಸಾಕಷ್ಟು ಮುಖ್ಯವಾದದ್ದು. ಮತ್ತೆ ಗಾಯಗಳಾದ್ರೆ ಅದು ಬೇಗ ವಾಸಿ ಆಗ್ಬೇಕು ಅಂತಂದ್ರೆ, ಮತ್ತೆ ಒಸಡುಗಳು ರಕ್ತಸಾವರ ಆಗದೆ ಇರಬೇಕಂತಂದ್ರೆ ನಾವು ವಿಟಮಿನ್ ಸಿನ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗತ್ತೆ. ಇದು ಹಸಿರು ತರಕಾರಿಗಳಲ್ಲಿ, ನಿಂಬೆ ಮುಂತಾದ ಜಂಬೀರ ಜಾತಿಯ ಹಣ್ಣುಗಳಲ್ಲಿ ಹೇರಳವಾಗಿ ದೊರಕುತ್ತೆ. ಜೊತೆ ಮೊಳಕೆ ಕಾಳುಗಳನ್ನು, ಅಂದ್ರೆ ಹಾಗೆ ಧಾನ್ಯಗಳನ್ನ ಬಳಕೆ ಮಾಡಿದಾಗ ಅದರಲ್ಲಿ ಸಿ ಜೀವಸತ್ವ ಇರಲ್ಲ. ಮೊಳಕೆ ಬರೆಸಿ ನಂತರ ಸೇವನೆ ಮಾಡಬೇಕು, ಅದನ್ನು ಬೇಯಿಸಬಾರದು. ಹಾಗೆ ತಿಂದ್ರೆ ಅದರಲ್ಲಿ ಸಿ ಜೀವಸತ್ವ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತೆ. ಇನ್ನು ಮುಖ್ಯವಾಗಿ ಕಡಿಮೆ ಪೌಷ್ಟಿಕತೆ ಅಂತ ನಾವೇನ್ ಹೇಳ್ತೀವಲ್ಲ, ಇದಕ್ಕೆ ಏನ್ ಕಾರಣಗಳು ಅಂತೀರಿ? ಈ ಕಡಿಮೆ ಪೌಷ್ಟಿಕತೆ ಅಥವಾ ನ್ಯೂನ ಪೋಷಣೆಗೆ ಮುಖ್ಯ ಕಾರಣ ಅಂತಂದ್ರೆ ಒಂದು ಬಡತನ, ಮತ್ತೆ ಅಜ್ಞಾನ, ಮತ್ತೆ ಸ್ಥಳೀಯವಾಗಿ ದೊರೆಯದೆ ಇರುವುದು. ಯಾವುದೇ ಒಂದು ವಸ್ತು ನಮಗೆ ಬೇಕಂತಂದಾಗ ಅಲ್ಲಿ ಸಿಗದೇ ಇರುವಂತದ್ದು, ಅಥವಾ ಕೆಲವೊಂದು ಮೂಢ ನಂಬಿಕೆಗಳು. ಹೌದು, ನಮ್ಮಲ್ಲೇ ಪೌಷ್ಟಿಕ ಒಂದು ಆಹಾರಗಳಿದ್ರು ಕೂಡ ಅವ್ರ ಬಗ್ಗೆ ತಾತ್ಸಾರ ಇರುತ್ತೆ. ತಾತ್ಸಾರ, ಯಾಕಂದ್ರೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂತ ಆಹಾರ ವಸ್ತುಗಳನ್ನ ನಾವು ಬಿಟ್ಟು ಬಿಡ್ತೀವಿ. ಈಗ ನಾವು ಹೇಳ್ತೀವಿ ನುಗ್ಗೆ ಸೊಪ್ಪು ತಿನ್ನಿ, ಕುಂಬಳ ಸೊಪ್ಪು ತಿನ್ನಿ, ಸೀಬೆ ಹಣ್ಣು ಅಂತದೆಲ್ಲ ಬಿಟ್ಟು ಬಿಡ್ತಾರೆ ಜನ. ಅದನ್ನ ಬಿಟ್ಟು ಸೇಬ್ ತಿಂದ್ರೇನೆ ಅಥವಾ ಇನ್ನೇನು ದುಬಾರಿ ಆದಂತ ವಸ್ತುಗಳನ್ನ ತಿಂದ್ರೆ ಮಾತ್ರ ನಮಗೆ ಪೌಷ್ಟಿಕತೆ ಇರುತ್ತೆ ಅಂತ ತಪ್ಪು ಅಭಿಪ್ರಾಯ ಒಂದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸಣ್ಣ ಮಕ್ಕಳು ಅಂದ್ರೆ ಇಂಥ ಆಹಾರಗಳನ್ನ ಕೊಡಬಾರದು, ಗರ್ಭಿಣಿಯರಂದ್ರೆ ಪರಂಗಿ ಹಣ್ಣು ಕೊಡಬಾರದು, ಬಾಣಂತಿಯರಂದ್ರೆ ಕಾಳುಗಳನ್ನ ಕೊಡಬಾರದು, ಇದರೆಲ್ಲ ಶೀತ ಉಷ್ಣ ಆಗತ್ತೆ. ಇದರೆಲ್ಲ ಮೂಢನಂಬಿಕೆ ಅಂತ ಏನ್ ಮಾಡ್ತಿದ್ರೆ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ಬೇಕಾದಂತ ಆಹಾರಗಳನ್ನ ಕೊಡುತ್ತಿಲ್ಲ. ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಮಕ್ಕಳಿಗೆ ಹಾಲು ಕೊಡಿ ಅಂತ ಹೇಳ್ತೀವಿ, 6 ತಿಂಗಳ ತನಕ 5 ತಿಂಗಳ ತನಕ ಸಂಪೂರ್ಣವಾಗಿ ತಾಯಿ ಹಾಲನ್ನೇ ಕೊಡ್ಬೇಕು, ನಂತರ ನಾವು ಪೂರಕ ಆಹಾರನ ಕೊಡ್ಬೇಕು. ಅದನ್ನ ಎಷ್ಟೇ ಹೇಳಿದ್ರು ಕೂಡ ಗ್ರಾಮೀಣ ಮಟ್ಟದಲ್ಲಿ ನಾವು ಸಾಕಷ್ಟು ಜನಗಳನ್ನ ನೋಡಿದ್ದೀವಿ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಇಲ್ಲ ಇಲ್ಲ, ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಕೊಟ್ಟರು ಕೂಡ ಮಗುವಿಗೆ ಜೀರ್ಣ ಆಗೋದಿಲ್ಲ, ಅದರಿಂದ ಬೇರೆ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತೆ ಬಾಣಂತಿಯರಿಗೂ ಕೂಡ ಆಗಷ್ಟೇ ರಕ್ತಸಾವರ ಆಗಿರುತ್ತೆ, ಮಗು ಆಗಿರುತ್ತೆ, ಮತ್ತೆ ಅವರಿಗೆ ಶಕ್ತಿ ಕುಂದಿರುತ್ತೆ. ಅಂತವರಿಗೂ ಕೂಡ ನಾವು ಸಾಕಷ್ಟು ಪೌಷ್ಟಿಕವಾದಂತಹ ಆಹಾರನ ಕೊಡೋ ಬದಲಿಗೆ ಅವ್ರೇನ್ ಮಾಡ್ತಾರೆ, ಬಾಣಂತಿಯರ್ ಅಂತೇಳಿ ಕತ್ಲೆ ರೂಮಲ್ಲಿ ಕುಡಿಸೋದು, ಮತ್ತೆ ಸೊಪ್ಪು ಕೊಟ್ರೆ ಶೀತ ಆಗ್ಬಿಡುತ್ತೆ, ಮಗುಗೆ ಶೀತ ಆಗುತ್ತೆ, ಕಾಳುಗಳು ಕೊಟ್ರೆ ಮಗುಗೆ ವಾಯು ಆಗುತ್ತೆ. ಹೀಗಾಗಿ ಕೆಲವೊಂದು ಪದಾರ್ಥಗಳನ್ನ ಸಂಪೂರ್ಣವಾಗಿ ಅವರಿಗೆ ಕೊಡೋದೇ ಇಲ್ಲ, ಹಾಗಾಗಿ ಮಗುಗೆ ತೊಂದರೆ ಆಗುತ್ತೆ. ಇಂಥ ಒಂದು ಮೂಢನಂಬಿಕೆಗಳಿಂದನೂ ಕೂಡ ಆಗುತ್ತೆ. ಮತ್ತೆ ಈ ಜಾತಿಯವರು ಇದನ್ನು ತಿನ್ನಬಾರ್ದು, ಆ ಜಾತಿಯವರು ಆ ತಿನ್ನಬಾರ್ದು, ಈ ಗ್ರಾಮದವರು ಅದನ್ನ ತಿನ್ಬೇಕು, ಈ ತರ ಒಂದೆಲ್ಲ ನಮ್ಮ ಕಲ್ಚರ್ ಎಲ್ಲ ಆ ಒಂದು ಕಾರಣಗಳಿಂದ ಈ ಒಂದು ಅಪೌಷ್ಟಿಕತೆಗೆ ಮುಖ್ಯ ದಾರಿಯಾಗಿದೆ ಅಂತ ಹೇಳಿ. ಹೌದು, ಅಂದ್ರೆ ಈ ಕಡಿಮೆ ಪೌಷ್ಟಿಕತೆಯ ನ್ಯೂನ ಪೋಷಣೆ ಇದೆಯಲ್ಲ, ಇದನ್ನ ಹೋಗಲಾಡ್ಸಕ್ಕೆ ಏನೇನು ಅನುಸರಿಸಬೇಕಾಗತ್ತೆ? ಕಡಿಮೆ ಪೌಷ್ಟಿಕತೆಯ ನ್ಯೂನ ಪೋಷಣೆ ಏನಿದೆ ಅದನ್ನ ನಾವು ಸ್ವಲ್ಪ ತಿಳುವಳಿಕೆಯಿಂದ ಮತ್ತು ಪಾಕಜ್ಞಾನಗಳನ್ನ ಸರಿಯಾಗಿ ನಾವು ಬಳಸ್ಕೊಂಡಲ್ಲಿ ಖಂಡಿತವಾಗ್ಲೂ ಮನೆಯಲ್ಲಿ ನ್ಯೂನ ಪೋಷಣೆ ಬರಲಿಕ್ಕೆ ತಡೆಗಟ್ಟಬಹುದು. ಈಗ ಉದಾಹರಣೆ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅವರ ವಯಸ್ಸು, ಲಿಂಗ, ದೈಹಿಕ ಸ್ಥಿತಿಗೆ ಅನುಸಾರವಾಗಿ ಸಮತೋಲಿತ ಆಹಾರನ ಸೇವನೆ ಮಾಡಬೇಕು. ಹಾಗಾಗಿ ನಮ್ಮ ಆಹಾರ ಗುಂಪುಗಳಲ್ಲಿ ನಾವು ಏಕದಳ ಧಾನ್ಯ, ದ್ವಿದಳ ಧಾನ್ಯ ಇರುತ್ತೆ, ಇತರೆ ತರಕಾರಿಗಳು, ಹಸಿರು ಸೊಪ್ಪು ತರಕಾರಿಗಳು, ಗೆಡ್ಡೆ ಗೆಣಸು, ಹಾಲು, ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ದಿನನಿತ್ಯ ಸೇವನೆ ಮಾಡಬೇಕಾಗುತ್ತೆ. ಹಾಗೆ ಹಿಂದಿನಿಂದಲೂ ರೂಢಿಯಲ್ಲಿರುವ ಕೆಲವೊಂದು ಸಂಸ್ಕರಣ ವಿಧಾನಗಳು, ಉದಾಹರಣೆಗೆ ನಾವು ಬರೀ ಧಾನ್ಯಗಳನ್ನ ಹಾಗೆ ಬಳಸೋದ್ರ ಬದಲು ಮೊಳಕೆ ಬರೆಸಿ ಅದನ್ನ ಸೇವನೆ ಮಾಡುವಂಥದ್ದು, ಮತ್ತು ಉದುಕಿಸಿದಂಥ ಒಂದು ಪದಾರ್ಥಗಳನ್ನ ಒಂದು ವಾರದಲ್ಲಿ 2 ದಿನ 3 ದಿನ ಮಾಡುವಂಥದ್ದು, ದೋಸೆ ಇಡ್ಲಿ ಇಂಥದ್ದೆಲ್ಲ ಮಾಡಿದಾಗ ಈ ಬಿ ಗುಂಪಿನ ಜೀವಸತ್ವಗಳು ಜಾಸ್ತಿ ಆಗುತ್ತೆ. ಮತ್ತೆ ಆಹಾರಗಳನ್ನ ತಯಾರು ಮಾಡಬೇಕಾದ್ರೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ವಹಿಸಬೇಕಾಗುತ್ತೆ. ಕೆಲವೊಂದು ಮನೆಗಳಲ್ಲಿ ಅನ್ನ ಮಾಡ್ಬೇಕಾದ್ರೆ ಅಕ್ಕಿನ 4 ಸತಿ 5 ಸತಿ ಬೆಳ್ಳಕ್ಕಾಗಲಿ ಅಂತ ತೊಳೆದು ತೊಳೆದು ಆ ನೀರನ್ನೆಲ್ಲ ಬಸ್ಬಿಡ್ತಾರೆ. ಗಂಜಿ ಬಸಿತಾರೆ, ಕೆಲವೊಬ್ರು ಗಂಜಿಗಳನ್ನ ಬಸಿತಾರೆ, ಮತ್ತೆ ಜಾಸ್ತಿ ನೀರಿನಿಟ್ಟು ಗಂಜಿ ಬಸ್ತ ಚೆಲ್ ಬಿಡ್ತಾರೆ, ಬಿ ಗುಂಪಿನ ಜೀವಸತ್ವಗಳಿಂದ ಇದೆಲ್ಲ ಹೊರಟೋಗುತ್ತೆ. ಮತ್ತೆ ಬಿಳಿಯಾದ ಅಕ್ಕಿನೇ ಬಳಸ್ತಾರೆ, ಮತ್ತೆ ಹೆಚ್ಚು ಪಾಲಿಶ್ ಮಾಡಿದ ಅಕ್ಕಿನೆ ಬೇಕು, ಗುಸುಬ್ಲಕ್ಕಿ ತಿನ್ನೋದು ಇಷ್ಟಪಡೋದಿಲ್ಲ, ಈ ತರ ಒಂದು ಪದ್ಧತಿಗಳು. ಮತ್ತೆ ಇನ್ನೊಂದು ಸ್ವಲ್ಪ ಜನ ಕಾಳನ್ನ ಬೇಯಿಸ್ಬಿಡ್ತಾರೆ, ಬೇಯಿಸ್ಬಿಟ್ಟು ಅದನ್ನ ಬಸ್ದ್ಬಿಟ್ಟು ಕಾಳನ್ನ ತೆಗೆದು ಒಗ್ಗರಣೆ ಹಾಕ್ತಾರೆ, ನೀರನ್ನು ತೆಗೆದು ಚೆಲ್ ಬಿಡ್ತಾರೆ. ಮತ್ತೆ ಸೊಪ್ಪನ್ನು ಅಷ್ಟೇ, ಸೊಪ್ಪನ್ನು ಬೇಯಿಸಬೇಕಾದ್ರೂ ಅಷ್ಟೇ ಕ್ಲೀನಾಗಿ ತೊಳಿಬೇಕು, ಅದನ್ನ ಕ್ಲೀನಾಗಿ ಹೆಚ್ಚಬೇಕು. ಮತ್ತೆ ಇಲ್ಲಾಂದ್ರೆ ತರಕಾರಿಗಳನ್ನ ದೊಡ್ಡ ದೊಡ್ಡದಾಗಿ ಹೆಚ್ಚಬಿಡೋದು, ಕತ್ತರಿಸಿದಾಗ ಅದೇನಾಗುತ್ತೆ, ತುಂಬಾ ಹೊತ್ತು ಬೇಯಿಸಬೇಕಾಗತ್ತೆ, ತುಂಬಾ ಹೊತ್ತು ಬೇಯಿಸಿದಾಗ ಅದರಲ್ಲಿರತಕ್ಕಂಥ ಜೀವಸತ್ವಗಳೆಲ್ಲನೂ ಕೂಡ ನಾಶವಾಗುವಂಥದ್ದು. ಹಾಗೆ ಸಣ್ಣ ಹೂಳುಗಳಾಗಿ ಮಾಡಿದಾಗ ಬೇಗ ಅದು ಹಾಕ್ಬಿಟ್ಟು ನೀರಿನಲ್ಲಿ ಅದು ಹೊಟ್ಟದಾಗ ನೀರು ಬಸ್ದ್ಬಿಟ್ಟು ಮತ್ತೆ ಅವರು ತಿಂದ್ರದ್ರಿಂದ ಪ್ರಯೋಜನ ಆಗುವುದಿಲ್ಲ. ಆ ರೀತಿಯಾಗಿ ಕೆಲವೊಂದು, ಮತ್ತೆ ಈ ಗೋಧಿ ರಾಗಿ ಬಳಸಬೇಕಾದ್ರೆ ಮಿಲ್ ಮಾಡಿಸ್ಕೊಂಡು ಬಂದ್ಮೇಲೆ ಅದನ್ನ ಜರಡಿ ಮಾಡಿ ಹೊಟ್ಟೆಲ್ಲ ತೆಗೆದು ಬಿಸಾಕ್ಬಿಡೋದು. ನಾರಿನಾಂಶಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ದಿನನಿತ್ಯ ಆಹಾರದಲ್ಲಿ. 40% ಆದ್ರೂ ನಾವು ನಾರಿನಾಂಶ ಇರುವಂತ ಒಂದು ಆಹಾರನ ಸೇವನೆ ಮಾಡಬೇಕಾಗುತ್ತೆ. ಅತಿ ಪುಡಿಯಾಗಿ ಮಾಡಿಸಬಾರದು ಅಂತಾರೆ ಹಿಟ್ಟನ್ನ, ಇಲ್ಲ ನುಣ್ಣ ಮಾಡಿಸಿದ್ರು ಬಹಳ ಒಳ್ಳೇದು. ಯಾಕಂತಂದ್ರೆ ಒಟ್ಟು ಕೂಡ ಅದರಲ್ಲಿ ಬೆರೆತ್ಕೊಂಡ್ಬಿಟ್ಟಿರುತ್ತೆ, ಆಗ ನಾವು ಜರಡಿ ಆಡುವಂತ ಒಂದು ಸಂಭವನ ಇರೋದಿಲ್ಲ, ಮತ್ತೆ ನಾವು ಚಪಾತಿ ಮಾಡಿದ್ರು ಕೂಡ ಒರಟಾಗುದಿಲ್ಲ. ಈಗ ಒರಟಾಗುತ್ತೆ ಅಂತ ಒಂದೇ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಅದನ್ನ ಜರಡಿ ಮಾಡ್ಬಿಟ್ಟು ಹೊಟ್ಟನ ಬಿಸಾಕ್ಬಿಟ್ಟು ಹಿಟ್ಟನ್ನ ಮಾತ್ರ ಇಟ್ಕೊಳ್ತಾರೆ. ಮತ್ತೆ ಈ ಹಿಂದಿನ ಪದ್ಧತಿಗಳೇನಿದೆ, ಒಡ್ರಾಗಿ ಹಿಟ್ ಮಾಡಿ ಕೊಡುವಂತದ್ದು ಮಕ್ಕಳಿಗೆ, ಅದರಲ್ಲಿ ಒಡ್ರಾಗಿ ಹಿಟ್ಟು ಮಾಡ್ಬೇಕಾದ್ರೆ ಹಿಂದೆ ಏನ್ ಮಾಡ್ತಿದ್ರು, ಸುಮ್ನೆ ತೊಳೆದ್ಬಿಟ್ಟು ಧಾನ್ಯಗಳನ್ನ ಒಣಗಿಸ್ಬಿಟ್ಟು ಬೀಸಿಸ್ತಿದ್ರು. ಆ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಮೊಳಕೆ ಬರೆಸಿ ನಂತರ ಅದನ್ನ ಒಣಗಿಸಿ ಉರಿದು ಅದನ್ನ ರಾಗಿ ಸರಿ ಮಾಡುವಂತ ಸರಿಯಾದ ಕ್ರಮಗಳನ್ನ ತಿಳ್ಕೊಂಡು ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಈ ನೂನ ಪೋಷಣೆ ಏನಿದೆ ಅದನ್ನ ನಾವು ನಮ್ಮ ಮನೆ ಮಟ್ಟದಲ್ಲೇ ನಾವು ಅದನ್ನ ನಿವಾರಣೆ ಮಾಡಬಹುದು. ಅದ್ರ ಬಗ್ಗೆ ಜನ ಸ್ವಲ್ಪ ಎಚ್ಚೆತ್ಕೊಂಡು, ಮನೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಅಡಿಗೆ ಮಾಡುವಂತವರು, ಮತ್ತೆ ಮೊದಲೆಲ್ಲ ಈ ಹೊಲಗದ್ದೆಗಳಲ್ಲಿ ಬೆಳೆಯುತ್ತ ಕಳೆಗಳನ್ನ ಸೊಪ್ಪಾಗಿ ಬಳಸೋರು, ಬೆರಕೆ ಸೊಪ್ಪು ಅಂತ ಹೇಳ್ತಿದ್ರು, ಸೊಪ್ಪು ಹೌದು ಅಂತವೆಲ್ಲ ನಾವು ಇವಾಗ ಕಾಣೋದೇ ಇಲ್ಲ ಇವಾಗ. ಹೌದು, ಅವನ್ನೆಲ್ಲ ಬಳಸ್ತಾ ಇದ್ರು. ಹೌದು, ಖಂಡಿತವಾಗ್ಲೂ ಅದೆಲ್ಲ ಏ ಜೀವಸತ್ವ ಹೇರಳವಾಗಿರುವಂತ ಸೊಪ್ಪುಗಳು, ಒಣಗೊನೆ ಸೊಪ್ಪು ಅಂತಂದ್ರೆ ಅದು ಹೌದು, ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಒಣಗೊನೆ ಸೊಪ್ಪು ಅಂತವನ್ನೆಲ್ಲ ನಾವು ಇವತ್ತು ನೋಡೋದೇ ಇಲ್ಲ. ಅದು ಒಳ್ಳೆ ಪೌಷ್ಟಿಕ ಆಹಾರ. ಖಂಡಿತವಾಗಿ. ಇನ್ನ ಕೆಲವರು ಹೆಚ್ಚಿನ ಒಂದು ಪೋಷಣೆಯಿಂದ ಕೂಡ ತೊಂದರೆಗೊಳಗಾಗ್ತಾರೆ ಅಂತೀರಾ, ಇಲ್ಲಿ ಏನು ಅವರು ಮುಂಜಾಗ್ರತೆ ವಹಿಸಬೇಕಾಗತ್ತೆ? ಸಾಮಾನ್ಯವಾಗಿ ಹೆಚ್ಚಿನ ಪೋಷಣೆಯಿಂದ ನ್ಯೂನ ಪೋಷಣೆ ನಗರವಾಸಿಗಳಲ್ಲಿ ನಾವು ಕಾಣ್ತೀವಿ. ಏನಾಗ್ಬಿಟ್ಟಿದೆ, ಒಂದೊಂದೇ ಮಗು ಇರುತ್ತೆ, ಮುದ್ದಾಗಿ ಸಾಕ್ತಾರೆ, ಕೇಳಿದ್ನೆಲ್ಲ ಕೊಡಿಸ್ತಾರೆ, ಮತ್ತೆ ಹಿಂದೆ ಬರತಕ್ಕಂತ ಆದಾಯ ಕಡಿಮೆ ಇತ್ತು. ಈಗ ನಗರವಾಸಿಗಳಲ್ಲಿ ಆದಾಯ ಕೂಡ ಹೆಚ್ಚಾಗಿರೋದ್ರಿಂದ ದುಬಾರಿ ಬೆಲೆಯ ವಸ್ತುಗಳನ್ನೆಲ್ಲ ತಂದು ಮಕ್ಕಳಿಗೆ ಚಾಕ್ಲೇಟ್ ಅಂತಹ ವಸ್ತುಗಳನ್ನ ಜಾಸ್ತಿ ಕೊಡ್ತಾರೆ, ನೂಡಲ್ಸ್ ಕೊಡ್ತಾರೆ, ಅದರಲ್ಲಿ ಯಾವುದೇ ಒಂದು ಪೌಷ್ಟಿಕವಾದಂತಹ ವಸ್ತುಗಳಿರೋದಿಲ್ಲ. ಮತ್ತೆ ತಾಯಂದ್ರೆ ಇವತ್ತೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಹಾಗಾಗಿ ಏನ್ ಮಾಡ್ತಾರೆ, ಮಗುಗೆ ಏನ್ ಕೇಳ್ತಾರ ಅದನ್ನ ಕೊಡ್ತಾರೆ. ಟಿವಿ ಇದೆ, ಮನೆಯಲ್ಲಿ ಯಾರು ಇಲ್ಲ, ಕಂಪ್ಯೂಟರ್ ಇದೆ, ಹೋಗ್ತಾ ಬರ್ತಾ ಒಂದು ಬಟ್ಲ್ ತುಂಬಾ ಚಿಪ್ಸ್, ಒಂದ್ ಬಟ್ಲು ನೂಡಲ್ಸ್ ತಿಂದ್ಬಿಟ್ಟು, ಚಾಕ್ಲೇಟ್ ಒಂದಿಷ್ಟು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವರಿಗೆ ದೈಹಿಕವಾದಂತ ಚಟುವಟಿಕೆನೂ ಇಲ್ಲ, ಜೊತೆಗೆ ಈ ಸಾಫ್ಟ್ ಡ್ರಿಂಕ್ಸ್ ಸೇವನೆ ಮಾಡ್ತಾರೆ. ಬೇಸಿಗೆ ಕಾಲ ಅಂದ್ರೆ ಹಿಂದೆ ನಿಂಬೆಹಣ್ಣ ಪಾನಕ ಮಾಡಿ ಕೊಡ್ತಾ ಇದ್ರು, ಅಥವಾ ಹಣ್ಣಿನ ಪಾನಕ ಮಾಡಿ ಕೊಡ್ತಿದ್ರು, ಟೊಮೆಟೊ ರಸ ಮಾಡೋರು. ಈಗ ನೀವು ಎಲ್ಲೇ ನೋಡಿದ್ರು ಜ್ಯೂಸ್ ಬಾಟಲ್ ತಗೊಂಡ್ ಬಂದು ಅದನ್ನ ಕುಡಿದ್ ಬಿಡ್ತಾರೆ ಮಕ್ಕಳು ದೊಡ್ಡ ದೊಡ್ಡದು. ಇವಾಗ 2 ಲೀಟರ್ 3 ಲೀಟರ್ ತಗೊಂಡ್ ಬಂದು ಅದನ್ನೇ ಕುಡಿದ್ಬಿಟ್ಟು ಮಲಗುವಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆ ಇಲ್ದೇನೆ ಈ ಒಂದು ಶಕ್ತಿ ಅಥವಾ ಕ್ಯಾಲರಿ ಹೆಚ್ಚಿನ ಒಂದು ಸೇವನೆಯಿಂದ ಏನಾಗುತ್ತೆ, ಬೊಜ್ಜು ಬರುತ್ತೆ. ಈ ಬೊಜ್ಜಿನ ಕಾರಣದಿಂದ ಈಗ ಸಣ್ಣ ವಯಸ್ಸಿನವ್ರನ್ನೆಲ್ಲ ನೀವು ನೋಡ್ತಾ ಇರ್ಬೋದು, 20-25-30 ವರ್ಷಕ್ಕೇನೆ ಕೂಡ ಸ್ಥೂಲಕಾಯರಾಗಿ ಅವರಿಗೆ ಏರು ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅಥವಾ ಮಧುಮೇಹ ಅಥವಾ ಡಯಾಬಿಟಿಸ್ ಮತ್ತು ಹೃದಯ ಕಾಯಿಲೆಗಳು ಮುಂತಾದವುಗಳು ಕಾಣಬಹುದು. ಹಾಗಾಗಿ ಕಡಿಮೆ ಪೋಷಣೆ ಅಷ್ಟೇ ಅಥವಾ ಹೆಚ್ಚಿನ ಪೋಷಣೆ ಕೂಡ ಹಾನಿಕರ ಆರೋಗ್ಯಕ್ಕೆ. ಮತ್ತೆ ನಮ್ಮ ಸರ್ಕಾರ ಈ ನ್ಯೂನ ಪೋಷಣೆಯನ್ನ ಹೋಗಲಾಡಿಸೋದಕ್ಕೆ ಏನೇನು ಯೋಜನೆಗಳನ್ನ ನಡೆಸ್ತಾ ಇದೆ ಅಂತ? ನ್ಯೂನ ಪೋಷಣೆಯಲ್ಲೂ ಕಡಿಮೆ ನ್ಯೂನ ಪೋಷಣೆಯ ತಡೆಗಟ್ಟುವಿಕೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ಹಾಕೊಂಡಿದೆ. ಮಕ್ಕಳಿಗೆ ಮಿಡ್ ಡೇ ಮೀಲ್ ಪ್ರೋಗ್ರಾಮ್, ಮಧ್ಯಾಹ್ನದ ಊಟದ ಕಾರ್ಯಕ್ರಮ ಯೋಜನೆ ಇದೆ, ಅದು ಕೂಡ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ. 6-11 ವರ್ಷ ಪಟ್ಟಂತ ಶಾಲಾ ಮಕ್ಕಳಿಗೆ ಸುಮಾರು 360 ಕಿಲೋ ಕ್ಯಾಲರಿ ಮತ್ತು 8-12 ಗ್ರಾಮ್ ಸಾರಜನಕ ಪೂರೈಕೆ ಆಗುವಷ್ಟು ಆಹಾರನ ಕೊಡುತ್ತೆ. ಇವಾಗ ಹೈಸ್ಕೂಲ್ ವರೆಗೂ ವಿಸ್ತರಿಸಿದ್ದಾರೆ. ಹಾಗಾಗಿ ನಾವು ಅದನ್ನ ತಿನ್ನಬಾರದು ಆತರ ಒಂದು ಭಾವನೆಯನ್ನ ಬಿಟ್ಟು ಪ್ರತಿಯೊಬ್ಬರು ಕೂಡ ಅದನ್ನ ತಿನ್ನುವಂತ ನಮ್ಮ ಸಾರ್ವಜನಿಕರು ಕೂಡ ಶಿಕ್ಷಕರ ಜೊತೆಗೆ ಕೈ ಜೋಡಿಸುವಂತ ಅವಶ್ಯಕತೆ ಇದೆ ಈ ಒಂದು ಯೋಜನೆ. ಹೌದು. ಇನ್ನು ICDS ಅಥವಾ ಸಮಗ್ರ ಬಾಲ ವಿಕಾಸ ಯೋಜನೆ, ಅದರಲ್ಲಿ ಅಂಗನವಾಡಿಗಳಿದೆ. ಅಂಗನವಾಡಿನಲ್ಲಿ 6 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸಂಯೋಜಿತ ಆರೋಗ್ಯ ಪೋಷಣೆ ಮತ್ತು ಶಿಕ್ಷಣ ಒಂದು ಸೇವೆ ಇದೆ. ಇಲ್ಲಿ ಎನರ್ಜಿ ಫುಡ್ ಅಂತ ಕೊಡ್ತಾರೆ. ಇವಾಗ ಎನರ್ಜಿ ಫುಡ್ ಬದಲು ಬೇರೆ ಬೇರೆ ಧಾನ್ಯಗಳನ್ನ ಕೊಟ್ಟು ಮಕ್ಕಳಿಗೆ ಬೇಕಾದಂತ ಶಕ್ತಿ ಮತ್ತು ಸಸಾರ್ಜನೆ ಪೂರೈಕೆ ಮಾಡುವಂತ ಆಹಾರಗಳನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಅದರಲ್ಲಿ ಪಾಲ್ಗೊಂಡು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಇವಾಗ ತಮ್ಮ ಮೂಲಕ ತಾಯಂದರಿಗೆ ಆಗಿರ್ಬೋದು ಅಥವಾ ಮಹಿಳೆಯರಿಗಾಗ್ಲಿ ಕೇಳ್ಕೊಳ್ಳೋದೇನಂದ್ರೆ, ಈ ಸರ್ಕಾರ ಮಾಡಿರುವಂತ ಯೋಜನೆನ ಯಾರಿಗೆ ತಲುಪಬೇಕೋ ಆ ವ್ಯಕ್ತಿನೇ ಅದನ್ನ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ನ್ಯೂನ ಪೋಷಣೆನ ನಾವು ಹೋಗ್ಲಾಡಿಸಬಹುದು, ಪರಿಹಾರವನ್ನು ಪಡ್ಕೋಬಹುದು. ಯಾವಾಗ ನಾವು ನ್ಯೂನ ಪೋಷಣೆ ಒಳಪಡ್ತೀವಿ ಆಗ ನಮ್ಮ ದೇಶ ಯಾವ ರೀತಿನೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುತ್ತೆ. ಹೌದು. ಮತ್ತೆ ಇನ್ನು ಪೋಷಣೆ ರೋಗ ನಿರೋಧಕ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ 3-6 ವರ್ಷ ವಯಸ್ಸಿನ ಮಕ್ಕಳಿಗೆ ಎ ಜೀವಸತ್ವ ನಾನು ಆಗ್ಲೇ ಹೇಳಿದ್ದೆ ಮತ್ತು ಬಾಣಂತರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಮತ್ತು ಗರ್ಭಿಣಿಯರು ಮತ್ತು ಶಿಶುಗಳಲ್ಲಿ ರಕ್ತಹೀನತೆ ತಡೆಗಟ್ಟಲು ಕಬ್ಬಿಣ ಮತ್ತು ಫೋಲಿಕ್ ಆಮ್ಲದ ಪೂರಕವನ್ನು ಗರ್ಭಾವಸ್ಥೆಯ ಕೊನೆಯ ಭಾಗದಲ್ಲಿ ಗರ್ಭಿಣಿಯರಿಗೆ ನೀಡಲಾಗುತ್ತೆ, ಅದನ್ನು ಕೂಡ ಪ್ರಯೋಜನ ಪಡ್ಕೊಳ್ಬೇಕು. ಮತ್ತೆ ಗಳಗಂಡ ರೋಗವನ್ನು ತಡೆಗಟ್ಟುವ ಜಾಗರೂಕ ಕ್ರಮವಾಗಿ ಉಪ್ಪನ್ನು ಅಯೋಡಿನ್ ಯುಕ್ತವಾಗಿ ಅದನ್ನ ಸೇವನೆ ಮಾಡಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ. ಇದನ್ನೆಲ್ಲ ಜನ ತಿಳ್ಕೊಂಡು ನ್ಯೂನ ಪೋಷಣೆಯನ್ನು ಹೋಗಲಾಡಿಸಿ ನಮ್ಮ ಭಾರತ ದೇಶವನ್ನು ಈ ನ್ಯೂನ ಪೋಷಣೆ ಇವಾಗಲೇ ಹೇಳಿದ್ರಲ್ಲ ನ್ಯೂನ ಪೋಷಣೆ ಭಾರತ ಬಿಟ್ಟು ತೊಲಗುವಂತ ಅದನ್ನು ತೊಲಗಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಗೀತಾ ಅವರೇ. ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ರೈತ ಬಾಂಧವರಿಗೆ ಈ ನ್ಯೂನ ಪೋಷಣೆ ಮತ್ತು ಇದರಿಂದ ಆಗುವಂತಹ ಸಮಸ್ಯೆಗಳು ಮತ್ತೆ ಇದರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರೇಬಿಕಾ ಚೆರಿ 15,500 ರೂಪಾಯಿಯಿಂದ 17,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 22,400 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಯಿಂದ 13,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಮ್ಮ ನಿಮ್ಮ ಭೇಟಿ ನಾಡಿನ ಕೃಷಿ ರಂಗದಲ್ಲಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಕಾಕುಟು ಪರಂಪಕಾರಳನ ಮೇವಡ ಪೌತಿ ಚಂಗಪ್ಪ ಇಂಡಪೊಣ್ಣು ಪಾರ್ವತಿ ಚಂಗಪ್ಪ ಇಂಗ ಇಂದು ಮಜಣ ಮರಣಪಟ್ಟಿತು. 74 ಬೈತರ ಮೇವಡ ಪಾರ್ವತಿ ಚಂಗಪ್ಪ ತಾಮನೆ ಅಮ್ಮೆ ಕಂಡ ಬೊಳ್ಳರಿ ಮಾಡು ಆಖಿರಿ ಕಾರ್ಯ ನಾಳೆ ಮಜಣ 12 ಗಂಟೆಗೆ ಒಕ್ಕ ತೂಟಂಗಳತ್ತು ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ವೆಸ್ಟರ್ನ್ ಎಂಬಲೆ ಕಾರಳನ ಚಟ್ಟಂಗಡ ಕಾಶಿ ಚಂಗಪ್ಪ ಇಂದು 25 ಗಂಟೆಗೆ ಮರಣಪಟ್ಟಿತು. ಚಟ್ಟಂಗಡ ಕಂಬ ಕಾರ್ಯಪಂಡಪ್ಪ 97 ಬೈತರ ಚಟ್ಟಂಗಡ ಕಾಶಿ ಚಂಗಪ್ಪಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಎಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಗೌರವಾನ್ವಿತ ನ್ಯಾಯಮೂರ್ತಿ ಡಾ ಹೆಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನಂಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ನಡೆಸಿಕೆ ತೀರ್ಮಾನ ತಗೊಂಡಳು. ಒಟ್ಟಾರೆ 3 ಹಂತಲಿ ನಡೆಸಲಾದೆತ್ತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ಕೊಟ್ಟಳು. ಶುರುವಿನ ಹಂತದ ಸಮೀಕ್ಷೆನ May 5-17 ಮುಟ್ಟ ಸಮೀಕ್ಷೆ ನಡೆಸಲಾದೆ. ಈ ಸಮೀಕ್ಷೆನ ಜಿಲ್ಲೆನ ಜಿಲ್ಲಾಧಿಕಾರಿಗಳ ವೆಂಕಟರಾಜ ಅವರ ಮುಂದಾಲತ್ವದಲ್ಲಿ ನಡೆದದೆತ್ತ ಪ್ರಕಟಣೆಗೆ ತಿಳಿಸಿಯಳು. ಪಿಂಚಣಿ ದಿನ April 29 ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ತಾಲೂಕು ಸಂಪಾಜೆ ಹೋಬಳಿ ನಾಡ ಕಚೇರಿಯಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಪಿಸಿ ಅವು ತಿಳಿಸಿಯಳು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಆಂಟಿ ಮೈಕ್ರೋಬಯಲ್ ರೆಸಿಸ್ಟೆನ್ಸ್ ವಿಷಯದ ಬಗೆಯಲ್ಲಿ May 14-16 ಮುಟ್ಟ 3 ದಿನಗಳ ರಾಷ್ಟೀಯ ಸಮ್ಮೇಳನ ಅಕಾಡೆಮಿನ ಕಚೇರಿಯಲ್ಲಿ ನಡೆದಿದೆ. ಈ ಸಮ್ಮೇಳನದಲ್ಲಿ ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಗ, ಸಂಶೋಧನಾ ವಿದ್ಯಾರ್ಥಿಗ, ಪ್ರಾಧ್ಯಾಪಕರು, ಯುವ ವಿಜ್ಞಾನಿಗ, ಶೈಕ್ಷಣಿಕ ತಜ್ಞರು, ಯುವ ಉದ್ಯಮದಾರರು ಭಾಗವಹಿಸಕು, ಖುಷಿ ಇದ್ದ ಪ್ರತಿನಿಧಿಗ May 6 ಹೆಸರನ್ನ ನೋಂದಾಯಿಸಿ ಕನಕು ಜಾಸ್ತಿ ಮಾಹಿತಿಗೆ ಅಕಾಡೆಮಿಯ ಅಧಿಕಾರಿಗಳಿಂದ ಕೇಳಿ ತಿಳ್ಕನಕುತ್ತ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಎಂ ರಮೇಶ್ ಅವು ತಿಳಿಸಿಯಳು. ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾಬಾಡಿಲಿ April 29 May 3 ಸಾರಿಗೆ ಅದಾಲತ್ ನಡೆದಿದೆ. ಸಾರ್ವಜನಿಕರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಪುಕಾರ್ಗಳಿದರೆ ಸಲ್ಲಿಸಕೃತ ಅಧಿಕಾರಿ ನಾಗರಾಜಾಚಾರ್ ಅವು ತಿಳಿಸಿಯಳು. ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ಗೌಡ ಪ್ರೀಮಿಯರ್ ಲೀಗ್ ಸೀಸನ್ 3 ಲೆದರ್ ಬಾಲ್ ಕ್ರಿಕೆಟ್ ಪೈಪೋಟಿಲಿ ಶುರುವಿನ ಪಂದ್ಯಾಟ ಕಾಫಿ ಕ್ರಿಕೆಟರ್ಸ್ ವರ್ಸಸ್ ಕೂರ್ಗ್ ಹಾಕ್ಸ್ ಪಂದ್ಯಾಟಲಿ ಕಾಫಿ ಕ್ರಿಕೆಟರ್ಸ್ ಜಯಸಾಳಿಯಾದ ಒಳ್ಳ ಪ್ರದರ್ಶನ ಕುಕ್ಕುನೂರು ಲೋಹಿತ್ ಅವು ನೀಡಿದ. 2 ಪೈಪೋಟಿಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ಸ್ಕಾಡ್ 2 ಮತ್ತು ಕೊಡಗು ಜಿಲ್ಲಾ ಒಕ್ಕಳಿಗರ ಯುವ ವೇದಿಕೆ ನಡುವೆ ಪಂದ್ಯಾಟ ನಡೆದು ಮಳೆಯಿಂದ ಅಡ್ಡಿ ಆತು. ನಾಳೆ ಕಾಫಿ ಕ್ರಿಕೆಟರ್ಸ್ ವರ್ಸಸ್ ಎಲೈಟ್ ಕ್ರಿಕೆಟ್ ಕ್ಲಬ್ ಮತ್ತು ಸ್ಕಾಡ್ 2 ಪಂದ್ಯಾಟ ಎಲೈಟ್ ಕ್ರಿಕೆಟ್ ಕ್ಲಬ್ ಮತ್ತು ಕೊಡಗು ಜಿಲ್ಲಾ ಒಕ್ಕಳಿಗರ ಯುವ ವೇದಿಕೆಯ ನಡುವೆ. ಇಂದು ವಿರಾಸಪೇಟೆ ಕ್ಷೇತ್ರ ಶಾಸಕರು ಎಎಸ್ ಪೊಣ್ಣಣ್ಣ ಕೊಡಗು ಗೌಡ ಯುವ ವೇದಿಕೆನ ಜಿಪಿಎಲ್ ಸೀಸನ್ 3 ಟ್ರೋಫಿನ ಅನಾವರಣಗೊಳಿಸಿದ. ಟ್ರೋಫಿ ಕೊಡಗು ಗೌಡ ಒಕ್ಕಳಿಗ ಜನಾಂಗದ ಶೌರ್ಯನ ಮತ್ತೆ ಕೃಷಿಯ ಟ್ರೋಫಿನ ಸಿದ್ಧಪಡಿಸಿಯಳು. ಕೊಡವ ಕೌಟುಂಬಿಕ 25 ವರ್ಷದ ಹಾಕಿ ಹಬ್ಬ ಇಂದು ಪ್ಯಾಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಆಟದ ಬಾನಿಲಿ ನಡೆದು. ಈ ಪೈಪೋಟಿಲಿ ಶುರುವಿನ ಸ್ಥಾನನ ಮಂಡೇಪಂಡ, 2 ಸ್ಥಾನನ ಚೇಂದಂಡ, 3 ಸ್ಥಾನನ ನೆಲ್ಲ ಮಕ್ಕಳ, 4 ಸ್ಥಾನನ ಕುಪ್ಪಂಡ ಕೈಕೇರಿ ಪಡೆದಳಂತ ಮಾಹಿತಿ ಸಿಕ್ಕಿಟ್ಟು. 66 ಬಾರು 11 ಕೆವಿ ವಿದ್ಯುತ್ ಉಪಕೇಂದ್ರದ ಹೊರಹೋವ F12 ರಾಜಾ ಸೀಟ್ ಫೀಡರ್ಲಿ ಏಪ್ರಿಲ್ 29 ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ ರಿಪೇರಿ ಕೆಲಸ ಇರದರಂದ ಮಂಗಳೂರು ರಸ್ತೆ, ತಾಲತ್ ಮನೆ, ಡಿಸಿ ಕಚೇರಿ, ರಾಜಾ ಸೀಟ್ ರಸ್ತೆ, ರೇಸ್ ಕೋರ್ಸ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಸ್ಟೋನ್ ಹಿಲ್, ಎಲ್ಪಿಸಿ ರಸ್ತೆ, ಹೊಸ ಬಡಾವಣೆ, ರಿಮೈಂಡ್ ಹೋಮ್ ಹಿಂಭಾಗ, ಡೈರಿ ಫಾರಂ, ಎಫ್ಎಂಸಿ ಕಾಲೇಜ್ ರಸ್ತೆ, ಕನ್ನಿಕಾ ಬಡಾವಣೆ, ಮೈತ್ರಿ ಜಂಕ್ಷನ್, ವಿದ್ಯಾನಗರ, ಮುಳಿಯಾ ಬಡಾವಣೆ, ಹಿಮವನ ಬಡಾವಣೆ, ಕೋರ್ಟ್ ರಸ್ತೆ, ಪಂಚಾಯತ್ ಕಟ್ಟಡ, ಹಂಗೆ ಸುತ್ತಮುತ್ತ ಪ್ರದೇಶದಲ್ಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಭಕ್ತಿ ಭಂಡಾರಿ ಬಸವ ಜಯಂತಿ ಕಾರ್ಬಾರ್ ಏಪ್ರಿಲ್ 30 ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ 2019 ಬ್ಯಾಚಿನ 2025 ಘಟಿಕೋತ್ಸವ ಜಂಬರ ಏಪ್ರಿಲ್ 30 ಮಧ್ಯಾಹ್ನ 3 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆದಿದೆ. ತೋಟಗಾರಿಕೆ ಇಲಾಖೆ ಅಧೀನದ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕೆ ತರಬೇತಿ 2025 ಮೇ 2 2026 ಫೆಬ್ರವರಿ 28 ಮುಟ್ಟ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮೂಲತ ಬಲ್ಲಮಾವಟಿ ನಾಪೋಗ್ಲು ಪಳೆ ತಾಲೂಕು ಕಾರಳನ ಡಿಂಪಲ್ ಪಿಟಿ ಅಂಡ ದಂಡನೆ ಮೋವು ಮೊವೆರ ಅನಿಶ್ ತಿಮ್ಮಯ್ಯಂಡ ಪುಟ್ಟನ ನಮ್ಮೆ ಇಂದ ಅನಿಶ್ ತಿಮ್ಮಯ್ಯಂಗ್ ಪುಟ್ಟನ ನಮ್ಮೆರ ನಲ್ಲಾಮೆ ಬಂದಿತ್. ತಾತ ಪೋರೆಯಂಡ ಗಣೇಶ್ ತಿಮ್ಮಯ್ಯ, ಅವ್ವ ಪಾಲಿ ಗಣೇಶ್, ಬಲ್ಯಮಾಮ ಪೋರೆಯಂಡ ಅರಸು, ಚೆರಿಯ ಮಾಮ ಪೋರೆಯಂಡ ಅನಿಲ್ ಪೂಣಚ, ಪಿಂಜ ಪೆರಿಯ ಅಣ್ಣ ಮೂವೆರ ಅನ್ಮೋಲ್ ದೇವಯ್ಯ. ಮೂವೆರ ಅನಿಶ್ ತಿಮ್ಮಯ್ಯ, ವಿಶ್ ಯು ಹ್ಯಾಪಿ ಬರ್ತ್ಡೇ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. Admissions are open for the year 2025 and 26. Coorg Institute of PU College, Ponnampethe, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿ, ವಾವ್, ಐ ಲವ್ ಮಡಿಕೇರಿ ರೀ. ಎಷ್ಟು ಫಿಲ್ಮ್ ಶೂಟ್ ಮಾಡಿದೀನಿ ಗೊತ್ತಾ ಅಲ್ಲಿ? ಅಲ್ಲಿನ ಜನ, ಅವರ ಪ್ರೀತಿ, ಅವರ ಭಾಷೆ, ಆ ವೆದರು, ಆ ಫುಡ್ಡು ಎಲ್ಲ. ಇನ್ಫ್ಯಾಕ್ಟ್ ಮಡಿಕೇರಿಯ ಜ್ಯುವೆಲ್ರಿನೇ ಬಹಳ ಸ್ಪೆಷಲ್. ಅವರ ಕೊಕ್ಕೆ ತಾತಿ, ಪಿಚ್ಚಕತ್ತಿ, ಗುಂಡುಸರ, ತಾಳಿ, ಪತಾಕ್. ಹಾಯ್, ನಮಸ್ಕಾರ, ನಾನು ರಮೇಶ್ ಅರವಿಂದ್. ಚಾಯ್ ತೊಳಿರಾ? ಇದೇ ಮೇ 2 ಮಡಿಕೇರಿಯಲ್ಲಿರೋ ಬುಳಿಯಾ ಗೋಲ್ಡನ್ ಡೈಮಂಡ್ಸ್ಗೆ ನಾನು ಬರ್ತಾ ಇದ್ದೀನಿ. ಬನ್ನಿ, ಮೀಟ್ ಮಾಡೋಣ. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳ್ಳಿಯಾಕೆ. ಪೊನ್ನಂಪೇಟೆ ಸಾಯಿಶಂಕರ್ ರಸ್ತೆಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಕೆವಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕೆಟ್ ಹಾಲ್. ಎಂಗೇಜ್ಮೆಂಟ್, ಮದುವೆ, ನಾಮಕರಣ, ಸಭೆ ಸಮಾರಂಭ ನಡೆಸಲು ಸೂಕ್ತ ವ್ಯವಸ್ಥೆಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳಾವಕಾಶ ಲಭ್ಯವಿದೆ. ಮಾಹಿತಿಗೆ ಸಂಪರ್ಕಿಸಿ 9148487371. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.